ಮಸೂದೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಪರಶುರಾಮು ಕನಕೊಂದು ಆಯಾಸವಾಯ್ ತಿಂದು ಮಸೂದೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಪೀಠದಲ್ಲಿ ಶೋಭಿಸುವ ತಾಯಿ ಮೂಕಾಂಬಿಕೆ ಸೌಪರ್ಣಿಕ ತಟದಲ್ಲಿ ಕೊಡಜಾದ್ರಿ ಪೀಠದಲ್ಲಿ ಶೋಭಿಸುವ ತಾಯಿ ಮೂಕಾಂಬಿಕೆ ಶರಣು ಶರಣೆಂದು ಮೊರೆ ಹೊಕ್ಕ ಭಕ್ತರನು ಶರಣು ಶರಣೆಂದು ಮೊರೆ ಹೊಕ್ಕ ಭಕ್ತರನು ಭರದಿಂದ ಪೊರೆಯಲು ಸುರಾಮು ಕನಕೊಂದು ಆಯಾಸವಾಯ್ತೆಂದು ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಸುರಾಮು ಕನಕೊಂದು ಆಯಾಸವಾಯ್ತೆಂದು ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ.